ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 85-90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ವ್ಯಾಪಕವಾಗಿ ಮಳೆ ಆಗುವುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಶಾಖಾಪುರದ ವಿಶ್ವರಾಧ್ಯ ತಪೋವನ ಮಠದ ಪೂಜ್ಯರಾದ ಶಟಸ್ಥಲ ಬ್ರಹ್ಮ ಡಾ ಸಿದ್ದರಾಮ ಶಿವಾಚಾರ್ಯ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಜೇವರ್ಗಿ ತಾಲೂಕು ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ದಿವ್ಯ ಅನುಭಾವಿಗಳು ಪೂಜ್ಯರಾಗಿರುವಂತಹ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ದಯಮಾಡಿಸಿದ್ದಾರೆ. ಅಪ್ಪವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಕೃಷಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಆ ಭಾಗದೊಳಗಿರುವಂತಹ ರೈತರಿಗೆ ಅಪ್ಪವರು ಏನ್ ಕೃಷಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಪ್ರಭಾವ ಆ ಕ್ಷೇತ್ರದೊಳಗದ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರುವಂತದ್ದು. ಆದ್ರೆ ನಮ್ಮ ನಾಡಿನ ಉಳಿದಂತಹ ರೈತರಿಗೆ ಅವರ ಒಂದು ಕೃಷಿ ಮಾರ್ಗದರ್ಶನ ಇವತ್ತಿನ ದಿವಸ ಬೇಕಾಗಿದೆ. ಅದಕ್ಕಾಗಿ ಅವರು ನಮ್ಮ ಸ್ಟುಡಿಯೋಕ್ಕೆ ದಯಮಾಡಿಸಿದ್ದಾರೆ. ಈ ಸಂದರ್ಭದೊಳಗ ಯಾವ ರೀತಿ ಅವರು ಕಳೆದ 15 ವರ್ಷಗಳಿಂದ ತಮ್ಮನ್ನೇ ತಾವು ಕೃಷಿ ಒಳಗ ಅಳವಡಿಸಿಕೊಂಡು ಅವರು ಜಗತ್ತಿಗೆ ಕೃಷಿ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವವನ್ನ ಇವತ್ತಿನ ಕಾರ್ಯಕ್ರಮದೊಳಗ ನಾವು ಕೇಳೋಣ. ಪ್ರಥಮದಲ್ಲಿ ವಿಶ್ವಾರಾಧ್ಯರನ್ನ ಬಸವಾಂಬೆಯನ್ನ ಸ್ಮರಿಸಿಕೊಳ್ಳುತ್ತ ನಾನು ಕೃಷಿಯನ್ನ ಮಾಡಬೇಕಾದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠದ ಆವರಣದಲ್ಲಿ 4 ಎಕರೆ ವಿಸ್ತರಣದಲ್ಲಿ ಒಂದು ಬನ್ನಿ ಬಿಟಿ ಅಂತ ತಳಿಯನ್ನ ಕಂಪನಿಯವರು ಬಂದು ನಮಗೆ ಕೊಟ್ರು. ಆ ತಳಿಯನ್ನ ನಾನು ಒಬ್ಬನೇ ಫಸ್ಟ್ ಮಾಡಿದ್ದು. ನಮ್ಮ ಊರಲ್ಲಿ ಹತ್ತಿ ಏನು ಮಾಡಲಿಲ್ಲ ಬಹಳ ಮಂದಿ. ಆ ತಳಿಯನ್ನ ಹಚ್ಚಿದಾಗ ಅದಕ್ಕೆಲ್ಲ ಬಹಳ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ. ಅದು ಗಿಡ ಬಂತು ಚೆನ್ನಾಗಿ. ಮುಂದದು ಯಾವ ರೀತಿ ಬಂತು ಅಂತಂದ್ರೆ, ಒಂದು ಗಿಡಕ್ಕೆ ಬಹಳ ಅಂದ್ರೆ 100 ಕಾಯಿ ಆದ್ರೆ ಬಹಳಷ್ಟು ಆಯ್ತು. ಅದು ಗಿಡದ ಎಷ್ಟು ಬೆಳವಣಿಗೆ ಆಯ್ತಂತಂದ್ರೆ ಒಳಗೆ ಹೋದ್ರೆ ಕಾಣಂಗಿಲ್ಲ, ಅಷ್ಟು ಎತ್ತರದಲ್ಲಿ ಬೆಳೆದು ಪೂರ ತಳದಿಂದ ಬಿಡತನಕನು ಕಾಯಾಗಿ ಕಾಯಿ ವಜ್ಜಾಗಿ ಗಿಡ ಮುರಿದು ಬೀಳಕತ್. ಮುರಿದು ಬೀಳೋದ್ ಕಂಡಾಗ ನಾವು ಅನ್ಕೊಂಡ್ವಿ ಇದು ಮುರಿದು ಬೀಳಕತ್ತಲ್ಲ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಬಿದಿರ ಕಟ್ಟಿಗೆಗಳನ್ನ ತರಿಸಿ ಅದನ್ನೇನಪ್ಪ ಅಂದ್ರೆ ನಾವು ನಡೆಯಾಕಿ ಆಳುಗಳು ಹಚ್ಚಿ ಪೂರ ಕಡಿ ಮಾಡಿದ್ವಿ. ಸುಮಾರು ಒಂದು 15-20 ಹಳ್ಳಿಯ ರೈತರು ಕೂಡ ಬಂದು ಬಂದು ನೋಡಿ ನೋಡಿ ನೀವು ಯಾವ ಪ್ರಕಾರ ಮಾಡಿರಿ ಏನ್ ಮಾಡಿರಿ ಅನ್ನುವಂತ ಸಲಹೆಯನ್ನು ಕೂಡ ಕೇಳಿದರು. ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ವಿ ಈ ತಳಿ ಬಹಳ ಉತ್ತಮವಾದಂತಹ ತಳಿ ಅದ, ನೀವು ಎಲ್ಲರೂ ಮುಂದಿನ ಸಾರಿ ಮಾಡ್ರಿ ಅಂತ ಹೇಳಿದಾಗ ಮಳೆ ವರ್ಷ ಎಲ್ಲಾ ಕಡೆಗೂ ಆ ತಳಿಯನ್ನು ಮಾಡಿದ್ರು. ಒಳ್ಳೆ ಇಳುವರಿಯನ್ನು ಪಡೆದ್ರು. ಯಾವುದೇ ಮಾಡಬೇಕಾಯ್ತಂದ್ರೆ ನಾವು ಒಂದೇ ಒಂದು ತಳಿ ಮಾಡಂಗಿಲ್ಲ, ಯಾವುದೇ ಒಂದು ತೊಗರಿ ಬೀಜ ಆಗಿರ್ಬೋದು, ಹೆಸರು ಬೀಜ ಆಗಿರ್ಬೋದು, ಏನೇ ಮಾಡಬೇಕಾಗಿತ್ತಂತಂದ್ರೆ ನಾನು ಪ್ರತಿ ವರ್ಷ ಒಂದು ಹೊಸದನ್ನ ಮಾಡುವಂತದೊಂದು ಹವ್ಯಾಸ ನನಗೆ. ಹೋದ ವರ್ಷ ಮೆಣಸಿನ ಗಿಡ ಯಾರೂ ಮಾಡಿದ್ದಿಲ್ಲ ನಮ್ಮಲ್ಲಿ. ಸುಮಾರು 1-2 ಎಕರೆ ಮಾಡ್ಬೇಕಾ ಬಹಳ ಖರ್ಚದ ಅಂತ ತಿಳ್ಕೊಂಡು ಹಿಂಜರಿಯುವಂತ ರೈತರು ಬಹಳಷ್ಟು ಮಂದಿ ಇದ್ದಾರೆ. ನನಗೆ ಸೊಲ್ಲಾಪುರದಿಂದ ಕೃಷಿ ಒಬ್ಬ ಭಕ್ತರು ಭೇಟಿ ಆದ್ರು, ಇಂತಲ್ಲಿ ಬಹಳ ಒಳ್ಳೆ ಅಗಿ ಸಿಗುತ್ತವ, ನೀವು ತರಿಸಿ ಮಾಡ್ರಿ ಪೋರೆ ಒಳ್ಳೆ ಜಮೀನ ಅದ ಅಂತ ಹೇಳಿದಾಗ ಸುಮಾರು 12 ಎಕರೆದಲ್ಲಿ ನಾನು ಮೆಣಸಿನ ಗಿಡವನ್ನು ಮಾಡಿದೆ. ನನ್ನ ನೋಡಿ ಬಹಳ ಮಂದಿ ಸುಮಾರು 50 ಜನರು ಕೂಡ ರೈತರು ನಮ್ಮ ತಳಿ ಏನದ ತಂದ್ರು. 155 ಏನಪ್ಪ ಅಂತಂದ್ರೆ ಅದು ಸಿಜೆಂಟಾ ಕಂಪನಿದು ತಂದು ಹಚ್ಚಿದೀವಿ. ಹಚ್ಚಿ ಅದನ್ನು ಯಾವ ಪ್ರಕಾರ ಬೆಳೀತು ಅಂತಂದ್ರೆ ಬಹಳಷ್ಟು ಕಡೆ ರೋಗ ಬಿದ್ದು ಏನೆಲ್ಲ ಆಗಿತ್ತಂದ್ರು ಕೂಡ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ವಾರದಾಗ ಎರಡು ಸಾರಿ ಅಂತೂ ಹೊಲಕ್ಕೆ ಹೋಗಿ ನೋಡಿ ಅದು ಮೆಣಸಿನ ಗಿಡ ಹೆಂಗಂದ್ರೆ ಎಣ್ಣೆ ಹೊಡೆದು ಬಂದಿವಪ್ಪ ಒಂದು ವಾರ ಬಿಟ್ಟು ಹೋದ್ರಿ ಅಂತಂದ್ರೆ ನಡೆಯಂಗಿಲ್ಲ ಅದು. ಒಂದೊಂದು ತಾಸಿಗೂ ಅದರದ್ದು ಚೇಂಜಸ್ ಆಗ್ತಿರ್ತದೆ. ಹಂಗಾಗಿ ನಾವೇನಪ್ಪ ಅಂದ್ರೆ ಹೋಗಿ ನೋಡಿದಾಗ ಅದಕ್ಕೆ ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿ ಸರಿಯಾಗಿ ಇಳುವರಿ ಮಾಡಬೇಕಾದ್ರೆ ನೋಡಿದ್ರೆ ನಮ್ಮ ಎದಿಮಠ ಗಿಡ ಬಂತದೆ ಎಲ್ಲ 12 ಎಕರೆ ಹೊಲನು ಪ್ಲಾಟ್ ಬಂದ್ಬಂದು ನೋಡಿ ಹೋಗೋರು. ಆ ಕಾಯಾದಾಗಂತೂ ಕಾಶಿ ಜಗದ್ಗುರು ಮಹಾಸನ್ನಿಧಾನನೇ ಹೊಲಕ್ಕೆ ಪಾದಾರ್ಪಣೆ ಮಾಡಿಸಿದ್ವಿ. ನೋಡಿ ಅಂದ್ರು ಸ್ವಾಮಿಗಳ ನೀವು ಯಾವ ರೀತಿ ಮಾಡೀರಿ ಇದು ಹ್ಯಾಂಗ್ ಮಾಡೀರಿ ಅಂತಂದಾಗ ಏನಿಲ್ಲ ಬುದ್ಧಿ ಇದಕ್ಕೆ ಹೆಂಡಿ ಗೊಬ್ಬರ ಆಕಳ ಗೋಮೂತ್ರದಿಂದ ಕೆಲವೊಂದು ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳಿದಾಗ ಆ ಕಂದೊಂದು ಕಾಯಿ ಸೈಜ್ ನೋಡಿದ್ರೆ ಒಂದು ಗೇಣಿಂತನ ಕಾಯಿ ಬೆಳವಣಿಗೆ ಅದು ಗಿಡ ವಜ್ಜಿಯಾಗಿ ನೆಲಕ್ಕೆ ಬಿದ್ದಿತ್ತು. ಅದು ಕೆಂಪಾದಾಗಂತೂ ಬಹಳ ಮಂದಿ ಬಂದ್ ಬಂದು ನೋಡ್ ನೋಡಿ ಹೋದ್ರು. ನೋಡಿ ಬಂದ್ಮೇಲೆ ಸುಮಾರು ಈಗ ಎಕರೆಕ್ಕೆ 20 ಕ್ವಿಂಟಲ್ ಏನಪ್ಪಾ ಅಂದ್ರೆ ಮೆಣಸಿನಕಾಯಿ ತೆಗೆದಿವಿ ನಾವು. ಅಚ್ಚಿ ವರ್ಷ ಸುಮ್ ಸ್ವಲ್ಪ ಮಾಡಿದ್ದೀವಿ, ಒಂದು 4 ಎಕರೆದಲ್ಲಿ ಮಾಡಿದ್ವಿ. ಅದೇ ವೆರೈಟಿನ ಏನಪ್ಪಾ ಅಂದ್ರೆ 24,000 ಕ್ವಿಂಟಲ್ದಂಗ್ ಮಾರಿತ್ತು. ಅದನ್ನ ನೋಡಿ ಬಹಳ ಮಂದಿ ರೈತರು ಅಪ್ಪೋರ್ ಮಾಡ್ಯಾರ ಈ ವರ್ಷ ನಾವು ಮಾಡ್ಬೇಕಂತ ತಿಳ್ಕೊಂಡು 50 ಮಂದಿ ರೈತರು ಕೂಡ ಮಾಡಿದ್ರು. ಆದ್ರೆ ಬೆಲೆ ಸಿಗಲಿಲ್ಲ ಅವರಿಗೆ. ಅದು ಸಿಜೆಂಟ ಬ್ಯಾಡಿಗೂ ಕೂಡ ಮಾಡಿದ್ವಿ, ಅದು 80,000 70,000 ಅಂತ ಮೊದಲು ಕೇಳಿದ್ವಿ. ಈಗ ಅದೇ ಸಿಜೆಂಟ ಬ್ಯಾಡಿಗೆ ಏನಪ್ಪ ಅಂದ್ರೆ 10,000 ಕೇಳಂಗಿಲ್ಲ. ಹಂಗಾಗಿ ನಾವೇನ್ ಮಾಡಿವಿ ಅಂದ್ರೆ ಬಹಳಷ್ಟು ರೈತರು ಬೆಳೆದ್ರು, ಹೆಚ್ಚೆಚ್ಚವಾಗಿ ಎಲ್ಲಾ ಕಡೆಗೂ ಒಳ್ಳೆ ಇಳುವರಿ ಬಂತು, ಬೆಳೆನೂ ಚೆನ್ನಾಗಿ ಬಂತು. ಆದ್ರೆ ರೈತರಿಗೆ ಅದು ರೇಟ್ ಸಿಗಲಾರ ಬಿಟ್ಟಿಗೆ ಈ ವರ್ಷ ಕೆಲವು ಮಂದಿ ರೈತರು ಅದನ್ನು ಕಮ್ಮಿ ಮಾಡಿದ್ದಾರೆ. ಆದ್ರೂ ನಾನು ಬಿಟ್ಟಿಲ್ಲ, ಆದ್ರೂ ಮತ್ತೆ 4 ಎಕರೆ ವಿಸ್ತೀರ್ಣದಲ್ಲಿ ಮತ್ತೆ 1 ವರ್ಷ ಹೆಚ್ಚು ಕಮ್ಮಿ ಆಗ್ತಿರ್ತದೆ ರೇಟ್ನಲ್ಲಿ ಅಂತ ತಿಳ್ಕೊಂಡು ಮಾಡಿದೀವಿ. ಆದ್ರೂ ಕೆಲವು ರೈತರು ಮಾಡಿದ್ದಾರೆ. ಈ ವರ್ಷ ನಾವು ನಮ್ಮ ತೆಗ್ಗೇಳಿ ಸರ್ ಅವರ ಒಂದು ಮಾರ್ಗದರ್ಶನದೊಳಗೆ ತೊಗರಿ ತಳಿಯನ್ನ ಹೊಸ ತಳಿ ಮತ್ತೆ ಅವರಿಗೆ ಕೇಳ್ಕೊಂಡು ಬಿತ್ತಿದ್ದೇವೆ. ಈಗ ಸುಮಾರು ಒಂದು ಮಳೆ ಬಿದ್ದರೆ 100 ಚೀಲ ಆಗ್ಬೇಕದು ನನ್ನ ಅನಿಸಿದ ಮಟ್ಟಿಗೆ. ಹೆಸರಾದ್ರೆ ಭಾರಿ ಅದ್ಭುತವಾದಂತ ಹೆಸರು ಬೆಳೆ ತೊಗರಿನೂ ಅದರಲ್ಲಿ ಸೇರಿಸಿ ಬಿತ್ತಿದ್ದೇವೆ. ಈಗ ಆಲ್ರೆಡಿ ಆ ಹೊಲದಲ್ಲಿ ಕಸ ನಡೆದು ತೆಗೆಯಕತ್ತಿದೆ. ಎಷ್ಟು ಎಕರೆ ಒಳಗೆ ಈಗ ಈ ವರ್ಷ 16 ಎಕರೆದಲ್ಲಿ ತೊಗರಿ ಹೆಸರು ಮಾಡಿದೀವಿ. ಅದರ 2 ಸಾಲು ಹೆಸರು, 1 ಸಾಲು ತೊಗರಿ ಮಾಡಿದೀವ್ರಿ. ಮತ್ತೊಂದು 4 ಎಕರೆ ಅಂದ್ರೆ ಒಂದು 18-20 ಎಕರೆ ಏನಪ್ಪಾ ಅಂದ್ರೆ ಹತ್ತಿ ಮಾಡಿದೀವಿ. ಹತ್ತಿ ಬೆಳೆ ಈಗ ನೋಡಪ್ಲೆ ಅದು ಹೋದ್ರೆ ಮೆಣಸಿನ ಗಿಡ ಮಾಡಿದ ಪ್ಲಾಟೆ ಈ ವರ್ಷ ಹತ್ತಿ ಮಾಡಿದೀವಿ. ಆ ಹತ್ತಿ ಏನಪ್ಪಾ ಅಂದ್ರೆ ಈಗ ಆ ಭಾಗದಲ್ಲೇನೆ ಬಂದು ನೋಡುವಂತದ್ದಾಗಿಬಿಟ್ಟದು. ಆ ಪ್ರಕಾರ ನಾವು ಒಂದು ಸ್ವಲ್ಪ ಸರಿ ಬರಲಿ ಏನೇ ಬಂದ್ರು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ರೆ ಯಾವುದೇ ಬೆಳೆ ಬೆಳಿಬೇಕಾಯ್ತಂದ್ರೆ ನಾವು ಬಹಳ ಅದರ ಮೇಲೆ ಶ್ರದ್ಧಾ ಇರಬೇಕಾಗ್ತದೆ. ಅದಕ್ಕೆ ಶ್ರದ್ಧಾವಾನ್ ಲಭ್ಯತೆ ಜ್ಞಾನ ಅಂತ ಹೇಳ್ತಾರಲ್ಲ, ಓದಿನಲ್ಲಿ ಆಗಿರ್ಬೋದು ಕೃಷಿ ಒಳಗಾಗಿರ್ಬೋದು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಮ್ದು ಶ್ರದ್ಧಾ ಇರಬೇಕಾಗ್ತದೆ. ಹಾಗಾಗಿ ಈಗ ಪ್ರತಿ ವರ್ಷನೂ ಕೂಡ ನಾವು ಒಂದೊಂದು ಬೆಳೆಯನ್ನು ಮಾಡಿದ್ವಿ. ಈ ವರ್ಷ ಹೆಸರು ತೊಗರೆ ಮತ್ತು ಹತ್ತಿನೂ ಕೂಡ ಮಾಡಿದ್ದೇವೆ. ಮತ್ತೆ ಮೆಣಸಿನ ಗಿಡನೂ ಕೂಡ ಈ ವರ್ಷ ಮತ್ತೂ ಮಾಡಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಹೇಳೋದೇನು ಅಂತಂದ್ರೆ ನೀವೆಲ್ಲ ಸೋಮಾರಿಗಳಾಗಬೇಡ್ರಿ, ಜಮೀನಿದ್ದನು ಕೂಡ ಬಡವರಾಗಿದ್ದೀರಿ ನೀವೆಲ್ಲ. ಏನಪ್ಪ ಅಂದ್ರೆ ಬೇರೆಯವರಿಗೆ ಆಂಧ್ರದವರಿಗೆ ಕಟ್ಗುತ್ತಿ ಹಾಕ್ತಿರಿ, ಆಂಧ್ರದವ್ರ ಬಲಿ ಕೊಟ್ಟ ಕಿಸಿ ಅವ್ರ ಬಲಿ ಹೆಣ್ಣು ಹಿಡ್ಲಕ್ಕೆ ಹೋಗ್ತಿರಿ, ಕುಂತುಂಡ್ರ ಸಾಲ ಆಗ್ತದೆ, ದುಡಿದುಂಡ್ರ ಏನಕ್ಕೆ ಆಗಂಗಿಲ್ಲ. ಹಿಂಗಾಗಿ ನಮ್ಮ ಭಾಗದ ರೈತರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇವತ್ತು ಆಂಧ್ರದಿಂದ ಬಂದಿರತಕ್ಕಂತ ರೈತರ ಬಲ್ಲಿ ಹೊಲಗಳನ್ನ ಮಾರಿ ಅವ್ರ ಬಲ್ಲಿ ಎಣ್ಣೆ ಹೊಡ್ಲಕ್ಕೆ ಹೋಗುವಂತ ಪರಿಸ್ಥಿತಿ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಓದು ಕಲಿಸೋದ್ರ ಜೊತೆಗೆ ಕೃಷಿನೂ ಕೂಡ ಇರಬೇಕನ್ನುವಂಥದ್ದು ನಮ್ಮ ಆಶಯ ಅದ. ಹಾಗಾಗಿ ನಮ್ಮ ಶಕಾಪುರದಲ್ಲಿ ಸುಮಾರು ಒಂದು 50 ಹುಡುಗರತ್ರ ಅವರೆಲ್ಲ ರೈತರೇ, ಅಂತವ್ರನ್ನ ನಾವೇನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ ನಾವೇನಪ್ಪ ಅಂದ್ರೆ ಕಣೇರಿ ಮಠಕ್ಕೆ ಸುಮಾರು ಒಂದು 50 ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಬೆಳೆಗಳ ಬಗ್ಗೆ ಯಾವ ರೀತಿ ಮಾಡ್ತಾರೆ ಯಾವ ಇದು ಅದನ್ನು ತಿಳ್ಕೊಂಡು ನೋಡಿದಕೊಂಡು ಬಂದಾಗ ನಮಗೂ ಅಲ್ಲಿದು ಬಹಳಷ್ಟು ಹಿಡಿಸುತ್ತೆ ನಮಗೆ. ಯಾಕಂದ್ರೆ ಸಾವಯವ ಕೃಷಿ ಒಳಗೆ ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿರ್ತಕ್ಕಂಥದ್ದು ಕಣೇರಿ ಮಠ. ಸುಮಾರು 3,000 ಗೋಗಳನ್ನು ಅಲ್ಲಿ ಸಾಕಿದ್ದಾರೆ. ಅವು ಯಾವ ರೀತಿ ಬೆಳವಣಿಗೆ ಯಾವ ರೀತಿ ವ್ಯವಸ್ಥೆ ಆ ಪ್ರಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಮಠದಲ್ಲೂ ಕೂಡ ಗೋಶಾಲೆಯನ್ನ ನಾವು ಪ್ರಾರಂಭ ಮಾಡಿದೀವಿ. ಒಳ್ಳೆ ಒಳ್ಳೆ ತಳಿಗಳು ಅಂದ್ರೆ ಒಂದೊಂದು ತಳಿ ಹೊಸ ಹೊಸ ತಳಿಗಳು, ದೇವಣಿ ತಳಿ ಆಗಿರ್ಬೋದು, ನಮ್ಮ ಈಗಿನ ಜವಾರಿ ತಳಿ ಆಗಿರ್ಬೋದು. ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ನೋಡಿದೆ ಅಂದ್ರೆ ಅಲ್ಲಿ ಒಂದು ಆಕಳು ತಗೊಂಡೇ ಬರ್ತೀನಿ. ಈ ಮೊನ್ನೆ ಹಿಂಗ ಹೋಗೋ ಒಳಗೆ ದಾರಿಯಾಗ ಹೊಡ್ಕೊಂಡು ಹೊಂಟಿದ್ರು ಒಂದು ಆಕಳ, ಒಳ್ಳೆ ಆಕಳ ಅದು. ಅದನ್ನ ನೋಡಿ ಹಂಗೆ ದಾರಿ ನಿಂದಿರಿಸಿ ಅಲ್ಲೇ ಮುಗಿಸಿ ಹಂಗೆ ಗಾಡಿ ಹಾಕೊಂಡೆ ಬಂದ್ಬಿಟ್ಟಿದ್ವಿ. ಎಷ್ಟು ಆಕಳ ಅದಾವ್ರಿ? ಒಂದು 10 ಆಕಳದವ್ರಿ. 10 ಆಕಳದವ. ಇದನ್ನು ಕೂಡ ಒಂದು 50 ಆಕಳಗಳು ಮಾಡಿ ಗೋಶಾಲೆ ಮಾಡಿ ಅದರ ಜೊತೆಗೆ ಆ ಶೆಗಣಿಯಿಂದ ಬರ್ತಕ್ಕಂಥದ್ದು ಕೆಲವೊಂದು ವಿಭೂತಿಗಳನ್ನ ಮಾಡಬೇಕನ್ನೋ ಉದ್ದೇಶದ ಹೊಲಗಳಿಗೆ ನಮಗೆ ಒಳ್ಳೆ ಹೆಲ್ಪ್ ಆಗ್ತದೆ. ಈಗ ಗೊಬ್ಬರ ಸಂಪೂರ್ಣವಾಗಿ ತಗೊಂತೀವಿ, ಅದಕ್ಕಿನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೊಂದು ಬೇರೆ ಬೇರೆ ಇದು ಹೇಳಿದ್ದಾರೆ ಕಣೇರಿ ಸ್ವಾಮೀಜಿ ಅವರು. ಆ ರೀತಿಯೊಳಗೆ ಮಾಡಬೇಕಂತ ತಿಳ್ಕೊಂಡು ನಾವು ಏನೇ ಕಸ ಕಡ್ಡಿ ಬಿದ್ದರೆ ಸುಡಂಗಿಲ್ಲ. ಈ ನಮ್ಮ ಮಠದಲ್ಲಿ ಸಾಕಷ್ಟು ಗಿಡಗಳಿದಾವ. ಆ ತಪ್ಪಲುಗಳನ್ನ ಕೆಲ ಹುಡುಗರು ಸುಡಾಕತ್ತಿರುವ ದಿನ ನೋಡಿದೆ. ಸುಡಬೇಡ್ರಿಪ್ಪ, ಇದು ಮೈದು ಇದಕ್ಕೆ ಹಾಕ್ರಿ, ಗಟಾರಕ್ಕೆ ಹಾಕಿದ್ರೆ ಅಂದ್ರೆ ಅದು ಗೊಬ್ಬರ ಆಗ್ತದೆ ಅಂತೇಳಿ ನಾವು ಹೊಲಗಳದಾಗ ಯಾವುದೇ ಬೆಳೆ ಬೆಳೆದ್ರು ಕೂಡ ಒಳಗೆ ಮಾಡಿಕೊಂಡು ಈಗ ಮಾಡ್ತಾ ಇದ್ವಿ. ಅದು ಭೂಮಿಯೊಳಗೆ ಒಂದು ಒಳ್ಳೆ ಫಲವತ್ತಾದಂತ ಒಂದು ಇದು ಬರ್ತದೆ. ನಾವು ಬರೇ ಇಟ್ಪ ಅಂತಂದ್ರೆ ಉರಿ ಹಚ್ಚೋದು ಸುಡೋದು ಉರಿ ಹಚ್ಚೋದು ಸುಡೋದ್ರಿಂದ ನಮಗೆ ಒಳ್ಳೆ ಇದು ಬರಂಗಿಲ್ಲ. ಹಂಗಾಗಿ ನಾವೇನಪ್ಪಂದ್ರೆ ಇವಾಗ ಒಳ್ಳೆ ಈಗ ನಮ್ಮ ಮನೆಗಳಿಗೆ ನೀವು ಒಂದ್ ಸಾರಿ ಬಂದು ನೋಡಿದ್ರು ನೋಡಬಹುದು. ಈಗ ನಮ್ಮ ತೆಗ್ಗಳ ಸರ್ ಅಂತೂ ಬಂದಿದ್ದಾರೆ ಸರಿ. ನಮ್ಮ ಜಾತ್ರೆಯೊಳಗೂ ನಮ್ಗೆ ಏನ್ ಕಾಯಸ ಅಂದ್ರೆ ಕೃಷಿ ಮೇಳ ಮಾಡಬೇಕು. ಹಿಂದಿನ ಕಾಲದ ಕೃಷಿನೇ ಬೇರೆ, ಈಗಿನ ಬಹಳ ಸರಳತೆ, ಎಲ್ಲ ಯಂತ್ರಗಳು ಬಂದಿದ್ದಾವೆ. ಅವಾಗೆಲ್ರಿ, ಅವಾಗ ಏನೂ ಇರಲಿಲ್ಲ ರೈತರಿಗೆ, ಬರೀ ಒಂದು ಜೋಳ ಒಂದು ಹತ್ತಿ ಬಿಟ್ಟರೆ ಮತ್ತೊಂದು ಯಾವ ಬೆಳೆ ಬೆಳೀತಿರಲಿಲ್ಲ. ಹೀಗಾಗಿ ಅನೇಕ ಕೃಷಿ ತಜ್ಞರು ಕೂಡ ಬರ್ತಾ ಇದ್ದಾರೆ. ನಾನು ನಮ್ಮ ತೆಗ್ಗಳ ಸರ್ ಅವರಿಗೂ ಕೂಡ ಜಾತ್ರೆಗೊಮ್ಮೆ ಕೃಷಿ ಮೇಳ ಮಾಡ್ತಾ ಇದೀವಿ. ಆದ್ರೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಜನರು. ಈಗ ಕೆಲವು ಮಂದಿ ಬಂದು ಅವರ ಉಪನ್ಯಾಸದಲ್ಲಿ ಬರುವಂತ ಬೀಜದ ಬಗ್ಗೆ ಆಗಿರ್ಬೋದು, ಬರುವಂತ ರೋಗಗಳ ಬಗ್ಗೆ ಆಗಿರ್ಬೋದು, ಹಿಂಗೆಲ್ಲ ನಾನು ಕೃಷಿ ಮೇಳಗಳನ್ನ ಮಾಡ್ಕೋತೇ ಬಂದಿದ್ದೀನಿ. ಇನ್ನೂ ಹೆಚ್ಚಿನ ಪ್ರೇರಣೆ ಏನಪ್ಪ ಅಂದ್ರೆ ಈ ಯುವ ರೈತರೇನದಾರಲ್ಲ, ಯುವಕರೇನದಾರಲ್ಲ, ನೀವು ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ನೀವು ಸ್ವಂತ ಜಮೀನಿನೊಳಗೆ ದುಡಿದು ಉಂಡದ್ದಾದ್ರೆ ಯಾವುದು ಕೊರತೆ ಆಗಂಗಿಲ್ಲ. ನಾನು ಕೂಡ ಕಾಶಿ ಜಗದ್ಗುರುಗಳ ಸಂಘಟ ಹಾಂಗ್ಕಾಂಗ್ ಅಲ್ಲಿಂದ ವೀರಶೈವ ಸಮಾಜದ ಒಂದು ಲಿಂಗದೀಕ್ಷಾ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಜಮೀನೇ ಇಲ್ಲ, ಹಾಂಗ್ಕಾಂಗಿನೊಳಗೆ ಜಮೀನೇ ಇಲ್ಲ, ಬರೇ ಏನಪ್ಪ ಅಂದ್ರೆ ಸಮುದ್ರ, ಸಮುದ್ರದಲ್ಲೇ ಎಲ್ಲ ಬಿಲ್ಡಿಂಗ್ಗಳು ಅದಾವ, ಎಲ್ಲಾನು ಅದಾವ. ಅಲ್ಲಿ ನಾನು ಹೋಗ್ತಾ ಹೋಗ್ತಾ ನೋಡುವಾಗ ಒಂದು ಬಿಲ್ಡಿಂಗ್ ಮೇಲೆ ಎಲ್ಲಿಂದ ಮಣ್ಣು ತಂದು ಅಗಟಿ ಒಳಗ ತರಕಾರಿಗಳನ್ನ ಬೆಳೆದು ನೋಡ್ಕೊಂಡೆ. ಇಷ್ಟೇ ಒಂದು ವಿಸ್ತರಣ ಎಲ್ಲಾ ಬೆಳೆ, ಬದನೆ ಗಿಡ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ಹಿಂಗೆಲ್ಲ ನೋಡ್ಕೊಂತ ನಾನು ಬಂದೆ. ನಮ್ಮಲ್ಲಿ ಇಷ್ಟು ಜಮೀನು ಇಟ್ಕೊಂಡು ಬೊಂಬೈಪ್ಪನ ದುಡಿಯಕ್ ಹೋಗ್ತಾರೆ ಇವರು, ಸಡ್ಡಿನ ಮೇಲೆ ಎಲ್ಲಾ ತರಕಾರಿ ಸ್ವಂತ ಮನೆಯಲ್ಲಿ ಅವರು ಖರೀದಿ ಮಾಡ್ಲಾರ್ದಂಗ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಮಲ್ಲಿ ಜನರು ಎಷ್ಟು ಸೋಮಾರಿಗಳು ಅನ್ನುವಂಥದ್ದು ಬಂದಾಗ ನಾವು ಎಲ್ಲೇ ಒಂದು ಕಾರ್ಯಕ್ರಮ ಇದ್ರೂ ಮೊದಲು ನಾವು ರೈತರಿಗೆ ಉತ್ತೇಜನ ಕೊಡ್ತೇವೆ, ಬರ್ರಿ ಅಂತೀವಿ, ಯಾವುದೇ ಇದ್ರೆ ಕರ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಕೃಷಿ ಮೇಳಗಳವ, ಒಳ್ಳೊಳ್ಳೆ ವಿಜ್ಞಾನಿಗಳು ಬಂದಾರಂದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ತಗೋವಂತದ್ದಾಗ್ತದೆ. ಅದಕ್ಕೆ ನಮ್ಮಲ್ಲಿ ಸುಮಾರು ಒಂದು 50-100 ಮಂದಿ ಯುವಕರೇನಪ್ಪ ಅಂದ್ರೆ ಅವರೆಲ್ಲಾ ಚಟಗಳು ಬಿಟ್ಟು ಈಗ ನಾವು ಏನೇ ಮಾಡಬೇಕಾಯ್ತ ನಾವು ಹೊಂಟಿವಿ ಅಂದ್ರೆ ನಮ್ಮ ಸಂಘಟ ಅವ್ರ ಹಿಂದೆ ಎರಡು ಗಾಡಿ ಇರ್ತವೆ. ಮನೆಯೂ ಹೋಗಿ ಬಂದು ಕಣೇರಿ ಮಠಕ್ಕೆ ಬಂದು ತಲೆ ಕೂದಲಿನಿಂದ ಮತ್ತೊಂದು ಕೆಮಿಕಲ್ಸ್ ಕಂಡು ಹಿಡಿದಿದ್ದಾರೆ. ಇದೇ ನಮ್ಮ ಭಾಗದ ಒಬ್ಬ ಸ್ವಾಮಿಗಳು. ಅದನ್ನ ಲಾಂಚ್ ಆಗುವಂತ ಕಾರ್ಯಕ್ರಮಕ್ಕೆ ಸುಮಾರು ಒಂದು 50-100 ಜನರು ರೈತರು ಕರ್ಕೊಂಡೋಗಿ ತಿರುಗಾಡಿ ತೋರಿಸಿ ಮಾಡಿದಾಗ ಎಲ್ಲಾ ರೈತರು ಏನಪ್ಪ ಅಂದ್ರೆ ಅವ್ರ ತಂದೆ ತಾಯಿದವರು ಕೂಡ ನಮಗೆ ಬಂದು ಬಹಳ ಖುಷಿ ಪಡ್ತಾ ಇದ್ದಾರೆ. ಈ ಒಂದ್ 2 ವರ್ಷದಿಂದ ಮಳೆ ಕಮ್ಮಾಗಿ ತೊಗರಿ ಸರ್ ಬೆಲೆ ನಾವು ಪಾಕೆಟ್ ಒಯ್ದಿದ್ವಿ ರೈಚೂರು ಪಿಂಕ್ ಅಂತೇಳಿ ಬಿತ್ತಿದೆವು. ಬಿತ್ತಿದ ಮೇಲೆ ನಾಡಿತ ಏನು ಹೂ ಕಟ್ಟುವಂತ ಟೈಮಿಗೆ ಮಳೆ ಹೋಗಿಬಿಡ್ತು. ಎಲ್ಲಾರು ಜನರು ಏನಪ್ಪ ಅಂದ್ರೆ ಮನೆ ಕುತ್ಕೊಂಡ್ಬಿಟ್ರು. ಅದು ನೀರು ಬರೋದೇ ನಮ್ಗೆ ವಾರಕ್ಕೊಂಬರ್ತದೆ ಕೆನಲ್ ನೀರು. ನಾವು ವಿಚಾರ ಮಾಡಿದೀವಿ ಇದು ಹೆಂಗ್ ಮಾಡೋದು, ಬೆಳೆದದ ಈಗ ನೀರು ಬಿಡಲಿಲ್ಲ ಅಂದ್ರೆ ಆಗಲ್ಲ ಅಂತ ತಿಳ್ಕೊಂಡು ದೀಪಾವಳಿ ಹಬ್ಬ ಮಂದಿಯೆಲ್ಲ ಊರಾಗ ಮಾಡಿದ್ರು, ನಾವು ಹೊಲದಲ್ಲೇ ದೀಪಾವಳಿ ಹಬ್ಬ ಮಾಡಿದ್ವಿ. ಹ್ಯಾಂಗ್ ಮಾಡಿದ್ವಿ ಅಂದ್ರೆ ಹೊಲದಲ್ಲೇ ಸ್ನಾನ, ಅಲ್ಲೇ ಪೂಜೆ, ಎಲ್ಲಾ ಆಳುಗಳು ತಗೊಂಡು 12 ಎಕರೆ ಹೊಲ ಹೊತ್ತೊಂಡತನ 24 ಗಂಟೆ ಒಳಗೆ ನೀರು ಉಣಿಸಿಬಿಟ್ಟಿವು. ಬಗಲಾಗ ಉಣಿಸಲಾರದವ್ರು ಬಾಟಿಯಾಗಿಬಿಟ್ಟವು. ನಮ್ದು ಎಕರೆಕ 6 ಕ್ವಿಂಟಲ್ದಂಗ ತೊಗರಿ ಇಳುವರಿ ಬಂತು. ಊರಾಗ ಹೋದ್ರಪ್ಪಲೆ ಅವ್ರ ಮನ್ಯಾಗ ಹೆಣ್ಮಕ್ಳು ಬಯಕ್ ಶುರು ಮಾಡಿದ್ರಂತ. ಅಪ್ಪವ್ರು ರಾತ್ರಿ ಆಗಲಿ ಮಾಡಿ ತೊಗರಿ ಬೆಳೆದ್ರು, ನಿಮಗೇನಾಗ್ಯದ ಅಂತಂದಾಗ ಅವ್ರು ನಂಬಲ್ಲಿ ಬಂದ್ರು, ನೀವು ಮಾಡಿ ನಮಗೆ ಬಯಸಾಕತ್ತಿರಪ್ಪವ್ರೇ, ಯಾಕೆ ನೀವು ಮಾಡ್ತೀರಿ ಅಂತ ಕೇಳಿದಾಗ ನಾ ಒಂದೆ ಯಾರೇ ಇರ್ಲಪ್ಪ, ಯಾವುದೇ ಅನ್ನ ನಾವು ಉಣಬೇಕಾಗಿತ್ತಂದ್ರೆ ಇದೇ ನಮ್ಮ ಬೆವರಿನ ಹನಿಯೋ ಏನು ಮತ್ತೊಬ್ಬರ ಕಣ್ಣೀರಿನ ಹನಿಯೋ ಅನ್ನುವಂತ ವಿಚಾರ ಮಾಡಿ ನಾವು ಉಣಬೇಕಾಗ್ತದೆ. ಸ್ವಾಮಿಗಳಾಗಲಿ ಯಾರೇ ಆಗಲಿ ಕಾಯಕವೇ ಕೈಲಾಸ ಅಂತ ಬಸವಣ್ಣರು ಹೇಳಿದಾರಲ್ಲ, ಕಾಯಕ ಮಾಡಿದಾಗನೇ ನಮಗ ಹಕ್ಕಿರುತ್ತದೆ, ಹೊರತು ಕಾಯಕಿಲ್ಲಾರದೆ ಏನಪ್ಪ ಅಂದ್ರೆ ಸುಮ್ಮನೆ ಉಣ್ಣೋದಕ್ಕೆ ಹಕ್ಕಿರಂಗಿಲ್ಲ. ಸ್ವಾಮಿಗಳಾಗಲಿ ಯಾರೇ ಆಗಲಿ ಕೃಷಿ ಮಾಡ್ಬೇಕಂತಂದಾಗ ಈಗ ನಮ್ಮ ಹಳ್ಳಿ ಒಂದು ಸುಧಾರಣೆ ಮಾಡಿದೀವಿ. ಸುಮಾರು ಒಂದು 100 ಮಕ್ಕಳು ಇವತ್ತು ಯುವಕರೆಲ್ಲ ಏನೇ ಮಾಡ್ಲಿಕ್ಕತ್ತರ ನಮ್ ಕೂಡ ದನಿಗೂಡಿಸ್ತಾರೆ, ಕಾರ್ಯಕ್ರಮಗಳಲ್ಲಿ ಬರ್ತಾರೆ. ಯಾರ್ಯಾರು ಬಂದಾರಂದ್ರೆ ಅಪ್ಪವ್ರ ನಮ್ಗೆ ಹೇಳ್ರಿ ಅಂತಾರೆ. ಮೊದಲು ಯಾರೂ ಬರ್ತಿರ್ಲಿಲ್ಲ, ಬರೀ ಏನಪ್ಪ ಅಂದ್ರೆ ಖಾಲಿ ಕಟ್ಟಿ ಕುಂದ್ರದು, ಅವ ರಾಜಕಾರಣಿ ಹಂಗ ಇವ ರಾಜಕಾರಣಿ ಹಂಗ ಏನಂತಾರೆ, ಕಟ್ಟಿ ಮೇಲ್ಕೊಂಡು ದಿಲ್ಲಿ ಹಂಗೆ ಸುದ್ದಿ ಹೇಳೋರು ಅವರು. ಹಿಂಗಾಗಿ ಎಲ್ಲಾ ರೈತರು ಬಹಳ ಒಂದು ಟೀಮ್ ಆಗಿಬಿಟ್ಟದ. ನಮ್ಮದೇ ಆದಂತ ಒಂದು 100 ಜನ ಹುಡುಗರು ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷಿ ಮೇಳ ಇರ್ತದೆ, ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ನನಗನ್ಸೋದು ಏನಂತಂದ್ರೆ ಪ್ರತಿಯೊಬ್ಬರು ಯಾರೂ ಕೂಡ ವೇಸ್ಟ್ ಕೂಡದೆ ನಿಮ್ಮ ಹೊಲಗಳಾಗಿರ್ಬೋದು ಯಾವುದೇ ಇದ್ರೊಳಗೆ ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂತ ಕಾರ್ಯ ನಮ್ಮ ಯುವಕರಲ್ಲಿ ಬಹಳ ಜುಮೇದಾರಿ ಅದ. ಬರೀ ಏನಪ್ಪ ಅಂದ್ರೆ ಮೊಬೈಲ್ನಲ್ಲಿ ಆಟ ಆಡದೆ ಮೊಬೈಲ್ನಲ್ಲಿ ಹೊತ್ತುಗಳಕ್ಕಿಂತ ಹೊಲದೊಳಗೆ ಹೋಗಿ ನಿಮ್ಮ ಹೊಲಗಳಲ್ಲೇ ನೀವು ಮಾಡಿದ್ದಾದ್ರೆ ನಿಮ್ಮಂತ ದೊಡ್ಡ ಸಾಹುಕಾರ ಯಾರೂ ಆಗಂಗಿಲ್ಲ. ಯಾಕಂದ್ರೆ ನಾವೇ ಮತ್ತೊಬ್ಬರಿಗೆ ಕೊಡುವಂತ ರೈತ ಅಂದ್ರೇನು ಬಹಳ ದೊಡ್ಡ ಧಾನಿ. ಅವ ಯಾವ ರೀತಿ ಧಾನಿ ಅಂತಂದ್ರೆ ಅವ ಬೆಳೆದ್ರನೇ ಎಲ್ಲಾ ಪಶು ಪಕ್ಷಿಗಳು ಎಲ್ಲಾನು ಎಲ್ಲರಿಗೂ ದಾನ ಮಾಡ್ತಾನ. ಅಂತ ರೈತನ ಬಿಟ್ಟು ನಾವು ಮತ್ತೊಬ್ಬರ ಬಳಿ ಕೈ ಹಾಕಂತ ಬೇಡ. ರೈತ ಅಂದ್ರೆ ಕೊಡೋವ ತಗೊಳವಲ್ಲ, ಆ ರೀತಿಯೊಳಗೆ ನೀವು ಕೊಡುವಂತವ್ರಾಗಬೇಕನ್ನುವಂತ ವಿಚಾರವನ್ನ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಾನು ತಿಳಿಸ್ತಾ ಇದ್ದೀನಿ. ನನಗೆಲ್ಲ ಬೇಕಾದಷ್ಟು ಭಕ್ತರಿದ್ದಿರ್ಬೇಕು, ಬೇಕಾದಷ್ಟು ಮಠಕ್ಕೆ ದೇಣಿಗೆ ಕೊಡ್ತಿರ್ಬೋದು, ನನಗೆ ತೃಪ್ತಿ ಇರೋದು ಎದುರಾಗ ಅಂತಂದ್ರೆ ಕೃಷಿ ಒಳಗೆ ತೃಪ್ತಿ ಅದ. ತಾವು ಸ್ವತಃ ಎಲ್ಲ ಕೃಷಿ ಕಾಯಕ ಮಾಡ್ತೀವಿ? ಹಾ, ಕೃಷಿ ಕಾಯಕ ಸ್ವಂತ ಮಾಡ್ತೀವಿ, ಹೋಗ್ತೀವಿ ಸಂಘಟ ಕರ್ಕೊಂಡು ಬರ್ತೀವಿ. ಯಾವ್ದಾವ್ದು ಬರ್ತದ ಕೃಷಿ ಒಳಗೆ ಅವತ್ತು ಆಳುಗಳು ಇರಲಿಲ್ಲ ಅಂದ್ರೆ ಸ್ವಂತ ನಾವೇ ನಿಂತು ಬಿಡ್ತೀವಿ. ಗಳೆ ಹೊಡೆಯೋದಾಗಿರ್ಬೋದು, ಕೆಲವೊಂದು ನೀರು ಬಿಡೋ ಟೈಮಿಗೆ ಯಾವ ಆಳುಗಳು ಸಿಗಲ್ಲ, ನಾವೇ ನಿಂತು ಬಿಡ್ತೀವಿ. ಅಂದ್ರೆ ಕಡಿ ಕುಂತು ಕೃಷಿಯನ್ನು ಮಾಡುತ್ತೇವೆ, ಕೃಷಿ ಒಳಗೆ ಬಹಳ ತೃಪ್ತಿ ಅದ. ಏನೇ ಒಂದು ಗಿಡ ಆಗಲಿ, ಒಂದ್ ಯಾವುದೇ ಬೆಳೆಸಬೇಕಾಯ್ತು ಅಂದ್ರೆ ನನಗೊಂದ್ ರೀತಿ ಆನಂದ ಅನಿಸ್ತದೆ. ಅಪ್ಪರಿ, ತಾವು ಒಂದು ಮಾತನ್ನು ಹೇಳಿದ್ರಿ, ಯಾವುದೇ ಸಂದರ್ಭದೊಳಗೆ ಇದ್ರು ಸಹಿತ ಒಂದು ಹೊಸದ್ ಏನು ಸಂಶೋಧನೆ ಆಗಿದೆ ಅಥವಾ ಹೊಸ ವಿಚಾರ ಕೃಷಿ ಒಳಗೆ ಏನಿದೆ ಅದನ್ನ ನಾವು ಅಳವಡಿಸಿಕೊಳ್ತೀವಿ, ಅದರ ಮೂಲಕ ಉಳಿದಂತಹ ರೈತರಿಗೆ ಅದನ್ನ ತೋರಿಸಿ ಇದು ಈ ಒಂದು ತಂತ್ರಜ್ಞಾನದ, ಇದನ್ನು ತಾವು ಕೂಡ ಉಪಯೋಗ ಮಾಡಿಕೊಳ್ಳ್ರಿ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಅಪ್ಪರಿ, ಈಗ ಬಿಟಿ ಹತ್ತಿ ಬಗ್ಗೆ ಕೂಡ ತಾವು ಹೇಳಿದ್ರಿ, ಬಿಟಿ ಹೋಗ್ಬಿಡ್ತೀರಿ ಈಗ, ಮತ್ತೀಗ ಬೇರೆ ಬೇರೆ ತಳಿ ಬಂದವು. ಈಗ ಒಂದು ಆಂಧ್ರದಲ್ಲಿ ಒಂದು ಸುಮಾರು ನಮ್ಮಲ್ಲಿ ಫಸ್ಟ್ ಅದು ಲೀಡರ್ ಮತ್ತು ಭಾರತೀಯ ಅಂತ ತಿಳ್ಕೊಂಡು ಆಂಧ್ರದಲ್ಲಿ ಒಂದು ಬೀಜ ಬಂತು ಅದ್ವಾನಿ ಒಳಗೆ. ನನಗೆ ಆಂಧ್ರದ ಒಬ್ಬ ಏಜೆನ್ಸಿ ಫೋನ್ ಮಾಡಿದ, ಅಪ್ಪೋರೆ ನಮ್ಮಲ್ಲಿ ಹೊಸ ಬೀಜಗಳು ಬಂದವ ನೀವು ಮಾಡ್ಬೇಕಂದಾಗ ಫಸ್ಟ್ ನಾನೇ ಮಾಡಿದೆ ಅದು. ಮತ್ತದನ್ನು ಯಾಕಂದ್ರೆ ನಾವು ಮತ್ತವರಿಗೆ ಹೇಳಿದೀವಿ ಬೀಜ ಲಾಸ್ ಹೊಡಿತ ರೈತರು ಲಾಸ್ ಆಗ್ಬಾರ್ದು ಅಂತ ತಿಳ್ಕೊಂಡು ಮಾಡಿದಾಗ ಅದು ಒಳ್ಳೆ ಇಳುವರಿ ಬಂತು. ಸುಮಾರು ಲಕ್ಷಾನುಗಟ್ಟಲೆ ಈಗ ಏನಪ್ಪಾ ಅಂದ್ರೆ ಆ ಬೀಜವನ್ನು ಇನ್ನೂ ಯಾರು ಬಿಡ್ತಾ ಇಲ್ಲ. ನಮ್ಮೂರಾಗ ಪ್ರತಿಯೊಂದು 10% ತೊಗರಿ ಅದ, ಉಳಿದು ಎಲ್ಲ ಹತ್ತಿನೇ ಅದ. ಅದ್ರ ಲೀಡರ್ ಮತ್ತು ಭಾರತೀಯ ಅದರ ಗುಣ ಏನದ ಅಂತ ಕೇಳಿದ್ರೆ, ಉಳಿದ ಹತ್ತಿಗಳು ಕೆಲವೊಂದು ಕುಡ್ ಹೊಡಿತಿರ್ತಾವ ಲಾಸ್ಟ್ ಟೈಮಿನೊಳಗೆ. ಇದು ಹೆಂಗದ ಈ ತಳಿ ಅಂದ್ರೆ, ಲಾಸ್ಟ್ ಬಿಡಿಸೋವರೆಗೂ ಹತ್ತಿ ತೊಳಿ ಕುಡ್ ಹೊಡೆಯಂಗಿಲ್ಲ, ಬಿಡಿಸೋದನ್ನು ಯುಜಿ ಅಂದ್ರೆ ಹಿಂಗ ತೊಳಿಗಳನ್ನ ಬಿಡಿಸಿದ್ರೆ ಕರೆಕ್ಟ್ ಆಗಿ ಬರ್ತದೆ ಅನ್ನೋ ರೀತಿ ಒಳಗ. ನಮ್ಮ ತಾಲೂಕದಾಗಂತೂ ಬರೀ ಆಡವನಿಗೆ ಒಂದೊಂದು ಗಾಡಿ ಕಟ್ಟಿಕೊಂಡು ಜೀಪ್ಗಳ ಮುಖಾಂತರವಾಗಿ ಹೋಗಿ ಬೀಜ ತರ್ತಾ ಇದ್ದಾರೆ. ಈ ವರ್ಷ ಮತ್ತೊಂದು ಹೊಸ ತಳಿಯನ್ನ ಈ ಹತ್ತಿಯಲ್ಲಿ ನಾನು ಮಾಡಿದ್ದೇನೆ. ಇನ್ನೊಂದು ಯಾವುದೋ ಒಂದು ತಳಿ ಮೊನ್ನೆ ಯಡ್ರಾಮಿ ತಾಲೂಕಿನೊಳಗೆ ವಡಗೇರಿ ಒಳಗೆ ಒಬ್ಬ ರೈತ ಮಾಡಿದ್ದ, ಅದನ್ನ ಯೂಟ್ಯೂಬ್ನಲ್ಲಿ ನೋಡಿದೆ, ಅವನ ನಂಬರ್ ಇತ್ತು, ಮಾತಾಡಿದೆ, ಅಪ್ಪೋರೇ ಇದು ಚೆನ್ನಾಗ್ಯದ ಮಾಡ್ರಿ ಅಂತ ಅನ್ನೋದಕ್ಕಾಗಿ ಈ ವರ್ಷ ಒಂದು 20 ಎಕರೆ ಅದರಲ್ಲಿ ಒಂದು 8 ಎಕರೆ ಏನಪ್ಪಾ ಅಂತಂದ್ರೆ ಬೇರೆ ಬೀಜ ಮಾಡಿದ್ದೀನಿ. ಆ ಬೀಜನೇ ಈ ವರ್ಷ ಮಾಡಿ ನಮ್ಮ ನೋಡಿ ಮತ್ತೆ ಬಹಳ ಮಂದಿ ರೈತರು ಮತ್ತೆ ಅದನ್ನ ಕೂಡ ಈಗ ಮುಂದುವರಿಸಿದ್ದಾರೆ. ತಮಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರಬಹುದು ಅಥವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧಿಕಾರಿಗಳು, ತಮಗೆ ಒಂದು ಹೊಸ ವಿಚಾರದ ಬಗ್ಗೆ ತಮಗೆ ಹೇಳಬಹುದು, ಬೀಜಗಳ ಬಗ್ಗೆ, ತಳಿಗಳ ಬಗ್ಗೆ ಕೇಳ್ತೇನೆ. ಒಂದು ತಂತ್ರಜ್ಞಾನ ಬಂದಿದ್ದು ತಮಗೆ ಮಾರ್ಗದರ್ಶನ ಮಾಡ್ತಾರೆ. ಉಳಿದಂತ ವಿಚಾರ ಬಂದಾಗ ಹೊಸ ಹೊಸ ಏನಾದರೂ ಈ ಕ್ಷೇತ್ರದೊಳಗೆ ಬಂದವ ಅನ್ನುವಂತಹ ಒಂದು ವಿಚಾರಕ್ಕಾಗಿ ತಾವು ಮತ್ತೆ ಯಾವ್ಯಾವ ಮಾಧ್ಯಮವನ್ನು ಅವಲಂಬಿಸಿದ್ದೀರಾ? ಮಾಧ್ಯಮಗಳಲ್ಲಿ ನಾವೇನು ಅಷ್ಟು ಇದು ಮಾಡಿಲ್ಲ. ಅಂದ್ರೆ ತಾವು ಯಾವ ರೀತಿಯಿಂದ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಿ? ಸ್ವಂತ ನಮ್ಮ ಅನುಭವ ನೋಡಿ ಅನುಭವ ಪಡ್ಕೊಂತ ಸಂಶೋಧನೆ ಆಗಿದೆ ಅಂತ ಹೇಳಿ. ಹೊಸ ಸಂಶೋಧನೆ ಆಗಿದೆ. ಯೂಟ್ಯೂಬ್ನಲ್ಲಿ ಕೂಡ ಒಳ್ಳೆ ಒಳ್ಳೆ ವಿಜ್ಞಾನಿಗಳು ಕೆಲವೊಂದು ವಿಚಾರಗಳನ್ನ ಯೂಟ್ಯೂಬ್ನಲ್ಲಿ ಹೇಳ್ತಾರೆ, ಅವ್ರ ನಂಬರ್ಗಳು ಇರ್ತವೆ. ಈ ನಮ್ಮನ್ನ ಮಾಡಬೇಕು, ಹೊಸ ಹೊಸ ಏನು ತಳಿಗಳು ಬಂದಿದ್ದಾವೆ, ಅದ್ರ ಬಗ್ಗೆನೂ ನಾವು ಅದನ್ನ ಕುಂತು ಕೇಳಕತ್ತೀವಿ. ರಾತ್ರಿ ಒಂದ್ರ ತನ ಅದನ್ನ ಕೇಳ್ಕೊತ ಕೂತಿರ್ತೀವಿ, ಏನೇ ಒಂದು ಕೃಷಿ ಬಗ್ಗೆ ಆಗಲಿ. ಆ ರೀತಿ ಒಳಗೆ ಅದನ್ನ ನೋಡಿ ನಾವು ಕೂಡ ಯಾಕೆ ಮಾಡಬಾರ್ದು, ಅನುಭವ ದೊಡ್ಡದು. ಯಾಕಂದ್ರೆ ಪಾಠ್ಯ ಪುಸ್ತಕದಾಗ ಓದೋದಕ್ಕಿಂತ ನಮ್ಮ ಅನುಭವ ಬಹಳ. ರೈತ ಅಂದ್ರೆ ಹೆಂಗಿರ್ತಾನೆ, ಅವ್ನು ದೊಡ್ಡ ವಿಜ್ಞಾನಿ. ಅವನು ಇವತ್ತು ಗಳೆ ಯಾವ ಟೈಮ್ ಹೊಡಿಬೇಕು, ಯಾವ ಟೈಮಿಗೆ ಅದಕ್ಕೆ ಇದು ಮಾಡ್ಬೇಕು ಅನ್ನೋದು ಆ ರೈತನಿಗೆ ಗೊತ್ತಿರ್ತದೆ. ಕೆಲವು ಗಳೆ ಹೊಡಿಬೇಕಾಯ್ತು, ಅವ್ನು ಕೆಸರಾಗ ಹೊಡೆದ್ ಬಿಡ್ತಾರೆ. ಹೊಡೆದ್ ಬಿಟ್ಟರೆ ಅದು ಮಳೆ ಹೋಯ್ತು ಅಂದ್ರೆ ಭೂಮಿ ಬಿರಿದು ಬಿಡ್ತದೆ. ಯಾವ ರೀತಿ ಗಳೆ ಕಟ್ಟಬೇಕು, ಕಡದು ಬೆಳೆದು ಅನ್ನುವಂಥದ್ದು ರೈತರಿಗೆ ಅನುಭವ ಇರ್ತದೆ. ನಾವು ಹತ್ರಕ್ಕೆ ಹೋಗಿದ್ದೀವಿ ಮೊನ್ನೆ, ಒಂದು ಕಾಶಿ ಜಗದ್ಗುರುಗಳ ಶಿಷ್ಯ ಇರೋದು, ಅದೊಂದು ಮೆಣಸಿನ ಗಿಡದ ಫ್ಯಾಕ್ಟ್ರಿ ಮಾಡಿದ್ದಾರೆ. ಹಸಿಕಾಯನ್ನ ಅವರು ಫ್ಯಾಕ್ಟ್ರಿ ಒಳಗನೆ ತಯಾರು ಮಾಡ್ತಾರೆ. ಅಂದ್ರೆ ನಾವು ಹಸಿಕಾಯಿನೇ ಕಳಿಸೋದು ಅವರಿಗೆ ಫ್ಯಾಕ್ಟ್ರಿಗೆ. ಹಸಿಕಾಯಿ ಕಳಿಸಿದ್ರೆ ಅವ್ರೇನ್ ಮಾಡ್ತಾರ್ರಿ, ಅದಕ್ಕೆ ಕಟ್ ಮಾಡಿ ಅದೊಂದು ಬಾಕ್ಸಿನೊಳಗೆ ಹಾಕಿ ವರ್ಷಾನುಗಟ್ಟಲೆ ಉಡ್ತಾರ, ಹೊರದೇಶಕ್ಕೆ ಅದು ಸಪ್ಲೈ ಆಗ್ತದಂತೆ. ಸುಮಾರು 1 ಕೆಜಿ ಮೆಣಸಿನಕಾಯಿಗೆ 700 ರೂಪಾಯಿದಂಗೆ ದರ ತಗೋತೀವಿ ಅಂತ ತಿಳ್ಕೊಂಡು ಹೇಳಿದಾಗ, ಮೊನ್ನೆನೂ ಕೂಡ ಲಾತೂರಿಗೆ ಸುಮಾರು 40 ಜನರ ಕರ್ಕೊಂಡು ಹೋಗಿ ಆ ಫ್ಯಾಕ್ಟರಿಯಲ್ಲಿ ಹೋಗಿ ತಿರುಗಾಡಿ ನೋಡಿ ಬಂದಿವಿ. ಆ ಬೀಜ ಏನಪ್ಪಾ ಅಂತಂದ್ರೆ ನಮಗೆ ಸಿಕ್ಕಿಲ್ಲ. ಆ ಅಯ್ಯಗಳ ಮುಖಾಂತರ ಅಂತಂದ್ರೆ ಈ ನಮ್ಮಲ್ಲಿ ಕ್ಯಾನಲ್ ಮೇಲೆ ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲಾ ರೈತರು ನೋಡ್ಕೊಂಡ್ ಬಂದಿದ್ದಾರೆ. ಮುಂದಿನ ಸಾರಿನೂ ಅದೊಂದು ಪ್ಲಾನ್ ಇಟ್ಕೊಂಡಿದೀವಿ. ಯಾಕಂದ್ರೆ ನಮ್ಗೆ ಒಂದು 50 ಎಕರೆ ವಿಸ್ತರಣೆ ಮಾಡ್ಬೇಕಂತ ಹೇಳ್ತಾರೆ ಅವರು. ಈಗ ಬರೀ ಒಂದು 4-5 ಮಂದಿ ರೈತರು ಮಾಡಿದ್ರೆ ಉಪಯೋಗ ಆಗಲ್ಲ, ಒಂದು 50 ರೈತರಿಗೆ ಮಾಡ್ಲಕ್ ಹೇಳ್ರಿ, ನಾವೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತೀವಿ, ಸ್ವಂತ ನಿಮ್ಮ ಹೊಲಕ್ಕೆ ಬರ್ತೀವಿ, ಬಂದು ಅಲ್ಲೇ ಕಾಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾ ರೈತರಿಗೆ ಅದ್ರ ಬಗ್ಗೆ ಚರ್ಚೆದೊಳಗೆ ಅದ ಏನ ಮುಂದಿನ ಇದ್ರೊಳಗೆ ಮತ್ತೆ ಕಂಪನಿಯವ್ರನ್ನ ಕೂಡ ಬಂದು ನಮ್ಮಲ್ಲಿ ಒಂದು ರೈತರು ಸಭೆ ಮಾಡಿ ಯಾವ ರೀತಿ ಬೀಜ ಕೊಡ್ತಾರೆ, ಯಾವ ರೀತಿ ಖರೀದಿ ಮಾಡ್ತಾರೆ ಅನ್ನೋದು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಮಾಡ್ಬೇಕನ್ನುವಂತ ವಿಚಾರ ಇಟ್ಕೊಂಡಿದೀವಿ. ಒಂದು 6 ತಿಂಗಳ ಹಿಂದೆ ಹುಬ್ಬಳ್ಳಿ ಧಾರವಾಡದಿಂದ ಒಬ್ರು ಬಂದು ಮಹಾಗನಿ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ಟರು. ಮಹಾಗನಿ ಅಂದ್ರೆ ಬಹಳ ಒಳ್ಳೆಯ ಒಂದು ಇದಾದ, ನಿಮಗೆ ಒಂದು 60 ಎಕರೆ ನಮಗೆ ಸೈಟ್ ಇದ್ರು ಕೊಡ್ರಿ, ನಾವೇ ಅದನ್ನೆಲ್ಲ ಬೆಳೆಸ್ತೀವಿ, ನಾವೇ ಏನಪ್ಪಾ ಅಂದ್ರೆ ನಿಮಗೆ ಹೋಗೋ ಬಂದಾಗ ಇಷ್ಟಿಷ್ಟು ರೊಕ್ಕ ಕೊಡ್ತೀವಿ ಅಂತ ಹೇಳಿದರು. ಆದ್ರೆ ನೀರಾವರಿ ಪ್ರದೇಶದಲ್ಲಿ ಅದು ಬೆಳೆಯುವಂಥದ್ದು ಅದಂತ ಕೇಳಿದಾಗ, ಇಲ್ಲ ಅದು ಮಳೆ ಪ್ರದೇಶದಲ್ಲಿ ಬಯಲು ಇದ್ರೊಳಗೂ ಬೆಳೀತದೆ ಅನ್ನೋ ಮಾತು ಹೇಳಿದ್ದಾರೆ. ಆದ್ರೆ ನಮ್ಮ ರೈತರು ಹೆಂಗಿರ್ತದ ಅಂತಂದ್ರ ಸ್ವಲ್ಪ ಸ್ವಲ್ಪ ಭೂಮಿ ಇದ್ದವ್ರು ಇರ್ತಾರೆ, ಮತ್ತೆ ಕೊಟ್ಟು 6-8 ವರ್ಷಗಟ್ಲೆ ಸುಮ್ ಕೂಡಕ್ ಆಗಂಗಿಲ್ಲ. ಹಾಗಾಗಿ ಅದು ಮಹಾಗನಿ ಅಂತಂದ್ರೆ ಆದಷ್ಟು ನಮ್ಮ ಹೊಲದಲ್ಲದೇ ಒಂದಿಷ್ಟು ಮಾಡ್ಬೇಕನ್ನುವಂತ ಯೋಜನೆ ಕೂಡ ಹಾಕೊಂಡಿದ್ದೀವಿ. ಈಗ ಫಸ್ಟ್ ಅಂತಂದ್ರೆ ನಮ್ಮ ಮಠದ ಆವರಣದೊಳಗ ಹಣ್ಣಿನ ಗಿಡಗಳು ಅಂದ್ರೆ ಮಾವಿನ ಗಿಡಗಳು ಮತ್ತೆ ನಿಂಬಿ ಗಿಡಗಳು ಆಲ್ರೆಡಿ ಮಾಡಿದೀವಿ. ನಿಂಬಿ ಗಿಡದ ನೋಡಿದ್ರೆ ಮೋಸಂಬಿ ಕಾಯಿ ಅಂತೀರ ಆ ಟೈಪ್ ಬೆಳವಣಿಗೆ ಆಗಿದೆ. ಅವಕ್ಕೆಲ್ಲ ನಾವು ಕೆಮಿಕಲ್ಸ್ ಏನು ಹಾಕಂಗಿಲ್ಲ, ಬರೀ ಕುರಿ ಗೊಬ್ಬರ ಇಂಥದೇ ಯೂಸ್ ಮಾಡಿದೀವಿ. ಅದು ನಾವಂತೂ ಮಾರ್ಲಿಕ್ಕೆ ಹೋಗಿಲ್ಲ, ಅದು ಎಲ್ಲ ಮಠದಾನ ಸುಮಾರು 500 ಮಕ್ಕಳದವೆ. ಉಪ್ಪಿನಕಾರ ಹಾಕ್ತಿವಿ, ಎಲ್ಲ ಊಟ ಮಾಡ್ತೀವಿ ಅಂದ್ರೆ ಬಂದವರೆಲ್ಲ ಹಂಗೆ ತುಂಬಿಕೊಂಡು ಹೋಗ್ತಾನೆ ಇದಾರೆ. ಹಾಗಾಗಿ ಒಳ್ಳೆ ರೀತಿ ಒಳಗೆ ಕೃಷಿ ಮಾಡುವಂತ ರೈತರು ಬಂದ್ರೆ ನಮಗೆ ಬಹಳ ಖುಷಿ ಆಗ್ತದೆ. ಅವ್ರಿಗೆ ಏನ್ ಬೇಕಾದ್ರೂ ಕೂಡ ನಾವು ಸಹಕಾರ ಮಾಡ್ತೀವಿ. ಅವರಿಗೆ ಮಾಡುವಂತವ್ರು ಬೇಕು, ಇವತ್ತೆ ದುಡಿಯೋರು ಬಹಳ ಕಮ್ಮಿ ಅದ, ಹೊರಗೊಳದಾಗ ಆಳ್ಗಳು ಸಿಗಂಗಿಲ್ಲ, ದುಡಿಯೋರು ಕಮ್ಮಿ ಅದ. ಅದಕ್ಕೆಲ್ಲರೂ ದುಡಿದು ಉಣ್ಣುವುದು ಬಹಳ ಯೋಗ್ಯ ಅಂತ ನನ್ನ ವಿಚಾರ. ಅದ ಅಪ್ಪರೆ, ಈಗ ನಾವು ಈಗಿನ ಸನ್ನಿವೇಶ ನೋಡಿದ್ರ ರೈತರ ಸಂಕಷ್ಟಗಳು ಬಹಳ ಅದಾವ. ವಿಶೇಷವಾಗಿ ಅವರು ಸಂಘಟಿತರಾಗದೇ ಇರುವುದರಿಂದ ಮತ್ತಷ್ಟು ಕಷ್ಟಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನೊಳಗ ನಮ್ಮ ರೈತರು ಸಂಘಟಿತರ ಆಗುವುದಿಲ್ಲ ಅನ್ನುವಂತಹ ಒಂದು ಕೂಗು ಕೂಡ ಅದ. ನಮ್ಮ ರೈತರು ಒಗ್ಗೂಡುದಿಲ್ಲ, ಒಬ್ಬೊಬ್ಬರೇ ಕೆಲಸ ಮಾಡ್ತಾರ, ಹಿಂಗಾಗಿ ಕಷ್ಟಗಳು ಅವರನ್ನ ಬೆನ್ನು ಬಿಡುವುದಿಲ್ಲ ಅನ್ನುವಂಥದ್ದು. ರೈತರ ಸಂಘಟನೆ ಆಯಿತು ಅಂತಂದ್ರೆ ಕೃಷಿ ಏನ್ ಕಾರ್ಯಕ್ರಮಗಳದಾವ ಅವು ಸಾಂಗವಾಗಿ ತಮ್ಮಷ್ಟಕ್ಕೆ ತಾವೇ ನಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಅಲ್ಲಿ ಕೂಲಿ ಆಳುಗಳನ್ನ ಸಹಿತ ನಾವು ದೂರಿಟ್ಟು ನಮ್ಮ ಕೆಲಸಗಳನ್ನ ನಮ್ಮ ರೈತರೇ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಈ ನಿಟ್ಟಿನೊಳಗೆ ತಾವು ಏನು ಮಾರ್ಗದರ್ಶನ? ಮೇ ತಿಂಗಳಲ್ಲಿ ಕಣೇರಿ ಮಠದಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ದಲ್ಲಿ ಸುಮಾರು ಹಾವೇರಿ ಹುಬ್ಬಳ್ಳಿ ಎಲ್ಲಾ ಕಡೆದೂ ಕೂಡ ಸಾವಯವ ಕೃಷಿ ರೈತರು ಕೂಡ ಬಂದಿದ್ರು. ಅವ್ರು ಬರಬೇಕಾದ್ರೆ ಒಂದೊಂದು ವಸ್ತುಗಳನ್ನು ಅಲ್ಲಿ ತಗೊಂಡು ಬಂದಿದ್ರು ಅವರು. ನಮ್ಮಲ್ಲಿ ತೆಂಗಿನ ಗೆರೆ ಏನದ ಅಲ್ಲ, ಈ ತೆಂಗಿನ ಗೆರೆ ಏನಪ್ಪ ಅಂತಂದ್ರೆ ನಾವು ಕಡಿದು ಹೊರಗೆ ಒಗೆದು ಬಿಡ್ತೀವಿ. ಯಾವುದೋ ಕಾರ್ಯಕ್ರಮದಲ್ಲಿ ಕಡಿತೀವಿ, ವೈದ್ಯ ಕೇಶೇಂದ್ರ ಅದನ್ನ ತಿಪ್ಪಿಯಾಗ ಕಡೆ ಒಗೆದು ಬಿಡ್ತೀವಿ. ಅಲ್ಲಿ ಒಬ್ಬ ರೈತ ಅಲ್ಲಿ ಬರೆದಂತಕ್ಕಂತ ಏನು ತೆಂಗಿನ ಗೆರೆಗಳನ್ನ ಅವನ್ನ ಸುಲಿದು ಅವನ್ನ ಟೋಪಿ ಟೈಪ್ ಮಾಡಿದ್ದ. ಅವನು ಟೋಪಿ ಮಾಡಿ ಮಾತಾಡಿದ, ಒಂದು 10 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅವ ಹೇಳಿದ, ಒಂದು ಟೋಪಿಯನ್ನ 700 ರೂಪಾಯಿಗೆ ಮಾರಿದ, ಒಂದೇ ಟೋಪಿ ಅದು 700 ರೂಪಾಯಿಗೆ ಮಾರಾಟ ಆಯ್ತಂತಂದ್ರೆ ಏನದು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ಸುಮಾರು ತಂದಿದ್ದವ. ಅವ ಎಲ್ಲಿ ಹೋಗ್ತಾವಪ್ಪ ಅವ ಟೈಪಿಗೆ ಅಂದ್ರೆ ಗೋವಾದಂತ ಊರೊಳಗೆ ಹೊರದೇಶದವರಿಗೆ ಇಲ್ಲಿಂದ ತಗೊಂಡು ಹೋಗಿ ಅವ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾನೆ. ಒಂದೇದ್ದು ಇನ್ನೊಂದು ಕ್ಯಾಲಿಯನ್ ಬಂದಿರತಕ್ಕಂತ ರೈತರು ಏನಪ್ಪ ಅಂದ್ರೆ ತಾವು ಬೆಳೆದಿರತಕ್ಕಂತ ಬೆಳೆಗಳನ್ನ ಅಲ್ಲಿ ತಗೊಂಡು ಬಂದಿದ್ರು. ಸಣ್ಣ ಸಣ್ಣ ಪಾಕೆಟ್ ಮಾಡಿಕೊಂಡು ಯಾವ ಊರ್ಲಿಂದ ಏನ್ ಬಂದಾರೆ, ನೀವು ಎಷ್ಟು ಬೆಳೆದ್ರಿ, ಈ ರೀತಿಯೊಳಗೆ ಬಂದಿತ್ತು. ಕೆಲವೊಂದು ರೈತರು ಬಂದಂತ ಸಂದರ್ಭದೊಳಗ ನಾವು ಕೂಡ ಅವ್ರ ಕೂಡ ಚರ್ಚೆಯನ್ನ ಮಾಡಿದ್ವಿ. ನಾವು ಬೆಳಿತೀವಿ, ಬೇಕಾದಷ್ಟು ಮಾಲ್ ಬೆಳಿತೀವಿ, ಕುಂಟಲ್ಗಟ್ಟೆ ಬೆಳಿತೀವಿ, ಯಾರೋ ದಲ್ಲಾಳಿರು ಕೊಡ್ತೀವಿ, ಅದು ರೇಟ್ ಸಿಗಂಗಿಲ್ಲ ಏನು ಸಿಗಲ್ಲ. ಆ ಭಾಗದ ಜನರು ಏನ್ ಮಾಡಕತ್ತಿದಾರೆ ಅಂದ್ರೆ ಸುಮಾರು ಒಂದು 50-100 ಮಂದಿ ರೈತರು ಕೂಡ್ಕೊಂಡು ಒಂದು ಸಂಘ ಮಾಡಿಕೊಂಡು ಅದರದೇ ಆದಂತಹ ಒಂದು ತಳಿಯ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನಾವು, ಹೆಸರಾಗಿರ್ಬೋದು ಉದ್ದ ಆಗಿರ್ಬೋದು, ಇವೆಲ್ಲ ಬೆಳೆಗಳನ್ನ ಅವರು ಪಾಕೆಟ್ ಮುಖಾಂತರವಾಗಿ ಮಾಡಿ ನಮ್ಮಲ್ಲಿ 4,000 ರೂಪಾಯಿ ಕ್ವಿಂಟಲ್ ಜೋಳ ನಾವು ಕೊಡ್ತೀವಿ, ನಾವು ಇಲ್ಲಿ ಅದೇ ಒಂದು ಪಾಕೆಟ್ನಲ್ಲಿ ಇರುವಂತಹ ಜೋಳಗಳನ್ನ ನಾವು ಡಬಲ್ ಆಗಿ ಅದಕ್ಕೆ ಕೊಟ್ಟು ತಗೋತೀವಿ. ಆ ರೀತಿಯೊಳಗೆ ಏನಾದರೂ ಇದ್ರೆ ಮಾಡ್ಬೇಕಂತಂದಾಗ ಕಣೇರಿಯ ಸ್ವಾಮೀಜಿಯವರಾಗಿರ್ಬೋದು ಅನೇಕರು ಕೂಡ ಹೇಳಿದ್ರು, ನಿಮಗೆ ಏನೇನು ಸಹಕಾರ ಬೇಕು, ಯಾವ ರೀತಿ ಮಾಡ್ಬೇಕನ್ನೋ ಇದಾದ, ಇನ್ನೊಂದು ಸಾರಿ ಬಂದಾಗ ನೀವು ಕೂಡ ಬರ್ರಿ, ಅದನ್ನ ನಮ್ಮ ರೈತರದೊಂದು ಇದು ಮಾಡಿಕೊಂಡು ಯಾವುದೇ ಬೆಳೆ ನಾವು ಬೆಳೆದಿರತಕ್ಕಂಥ ಬೆಳೆಯನ್ನ ಇವತ್ತೆಲ್ಲ ನಾವು ಶಿವಮೊಗ್ಗ ಈ ಕಡೆ ಏನು ಚಿಕ್ಕಮಂಗಳೂರು ಆ ಕಡೆ ಏನ್ ಮಾಡ್ತಾರೆ ಅಂದ್ರೆ ಕಾಪಿ ಗಿಪಿ ಬೆಳೀತಾರಂದ್ರೆ ಅವ್ರ ವೈದ್ಯ ಕೃಷಿಯನ್ನು ದಲ್ಲಾಳರಿಗೆ ಹಾಕಂಗಿಲ್ಲ, ಅವ್ರು ಸ್ವಂತ ಅವರದೇ ಆದಂತ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಒಂದು ಹೆಸರಿಟ್ಟು ಅದಕ್ಕೊಂದು ಇದು ಕೊಡ್ತಾರೆ. ನಮ್ಮಲ್ಲಿನೂ ಕೂಡ ಈಗ ನಾವು ಏನು ಇಲ್ಲಿ ನಮ್ಮ ಜಿಲ್ಲೆಯೊಳಗಿರತಕ್ಕಂಥ ರೈತರಿಗೆ ಹೇಳೋದೇನಂದ್ರೆ ನಾವು ಬೆಳಿಬೇಕಾಗಿರ್ತಕ್ಕಂಥ ಹೆಸರಾಗಿರ್ಬೋದು ಎಳ್ಳಾಗಿರ್ಬೋದು ಎಲ್ಲಾ ಒಂದು ಇದು ಮಾಡಿಕೊಂಡು ನಾವು ಪಾಕೆಟ್ ಸಿಸ್ಟಮ್ ಒಂದು ಇದು ಮಾಡಿಕೊಂಡು ಕೊಟ್ಟದ್ದಾದ್ರೆ ರೈತರಿಗೆ ಒಳ್ಳೆ ಒಂದು ಬೆಲೆ ಸಿಗುತ್ತೆ. ಈಗ ನಾವು ನೋಡ್ರಿ ಜೋಳ ತೊಗರಿ ಆಗಿರ್ಬೋದು, ಈ ವರ್ಷ ತೊಗರಿ ರೇಟ್ ಚೆನ್ನಾಗದ, ಆ ಮತ್ತೆ ಬೇರೆ ಕೆಲವೊಂದು ಬೆಳೆದಿರ್ತೀವಿ ನಾವು ಹೋಗಿ ಕೆಸಂತ ದಲ್ಲಾಳರಿಗೆ ಕೊಟ್ಬಿಡ್ತೀವಿ, ಅದರಿಂದ ನಮ್ಮ ರೈತರಿಗೆ ಲಾಸ್ ಆಗ್ತದೆ. ನಮ್ಮದೇ ಆದಂತ ಒಂದು ಸಂಘಟನೆ ಮಾಡಿಕೊಂಡು ಒಂದು ಎಲ್ಲಾ ರೀತಿಯೊಂದು ಇದು ಮಾಡಿಕೊಂಡು ಹೋದ್ರೆ ರೈತ ಬಹಳ ದೊಡ್ಡ ಮುನ್ನಡಲಿಕ್ಕೆ ಸಾಧ್ಯ ಅದಿಲ್ಲ. ಅದಕ್ಕೆ ಅಪ್ಪರೆ ತಾವ್ ಹೇಳಿದ್ರಿ ಗೋಮೂತ್ರವನ್ನ ಬಳಸ್ಕೊಳ್ತಾ ಇದೀವಿ, ಆಮೇಲೆ ಏನು ಬೆಳೆ ಉಳಿಕೆ ತಾವೇನ್ ಹೇಳಿದ್ರಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ತಾವ್ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಬೆಳೆಗಳನ್ನ ಸುಡೋದ್ರಿಂದ ಭೂಮಿನೂ ಬರಡ್ ಆಗ್ತದ, ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಬೆಳೆಯುವುದಕ್ಕೆ ಅದಕ್ಕೆ ಬಹಳ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಇರ್ತದ, ಸುಧಾರಣೆ ಆಗಂಗಿಲ್ಲ. ಇಂಥ ಒಂದು ನಿಟ್ಟಿನೊಳಗೆ ತಾವು ಏನು ಬೆಳೆ ಉಳಿಕೆಗಳದಾವ ಅದನ್ನ ಮಣ್ಣಿನೊಳಗೆ ಬೆರೆಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಈ ನಿಟ್ಟಿನೊಳಗೆ ಸಾವಯವ ಕೃಷಿಯನ್ನ ನಮ್ಮ ರೈತರು ಎಲ್ಲರೂ ಬಹುತೇಕ ಈ ಭಾಗದ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಬೇಕು. ನಾವು ಹೇಳೋದು ಅಂತಂದ್ರೆ ವಿಷಮುಕ್ತ ಆಹಾರವನ್ನ ಕೊಡಬೇಕನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಇದು ಕೆಮಿಕಲ್ಸ್ ಬೆಳೆದ್ರಿಂದ ಅದು ಏನಾಗಿಬಿಡುತ್ತೆ ಅಂತಂದ್ರೆ ನಾವು ಪ್ರತಿಯೊಂದನ್ನು ವಿಷ ತಿಂದಂಗೆ ಈಗ ಎಲ್ಲೇ ನಾವು ಗೊಬ್ಬರ DAP ಹಾಕ್ತೀವಿ, ದುನಿಯ ಗೊಬ್ಬರ ಹಾಕಿ ಬೆಳಿತೀವಿ, ಅದು ವಿಷ ಪದಾರ್ಥ ಅಂತ ಅನ್ನುವಂಥ ರೀತಿಯೊಳಗೆ ನಾವು ಹೇಳಬೇಕಾಗ್ತದೆ. ಈ ಸಾವಯವ ಕೃಷಿಯೊಳಗೆ ಏನಪ್ಪ ಅಂತಂದ್ರೆ, ಇಂಥ ಪದಾರ್ಥಗಳನ್ನ ನಾವು ಊಟ ಮಾಡಿತ್ತದರ ಕಾಯಿಪಲ್ಲೆ ಆಗಿರ್ಬೋದು, ಯಾವುದೇ ನೀವು ಉಂಡ್ರಿ ಅದು ಆರೋಗ್ಯಕ್ಕೆ ಒಳ್ಳೇದಿರ್ತದೆ. ಈಗ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾರೆ. ಇವತ್ತು ನೀವೆಲ್ಲ ಮಾರ್ಕೆಟ್ನಲ್ಲಿ ನೋಡ್ತಿರ್ತೀರಿ, ಮಾವಿನ ಹಣ್ಣುಗಳು ಹಣ್ಣೇ ಆಗಿರಲ್ಲ, ಅವಕ್ಕೆಲ್ಲ ಇಂಜೆಕ್ಷನ್ಗಳು ಕೊಟ್ಟು ನೋಡಿದಾಗ ನಮಗೆ ಭಯ ಅನ್ನಿಸ್ತದೆ. ನಾನಂತೂ ಸ್ವಂತವಾಗಿ ಹೇಳ್ತೀನಿ, ಯಾವುದೇ ತರಕಾರಿಗಳನ್ನ ನಾನು ಸ್ವಂತ ನಮ್ಮ ಮಠದಲ್ಲಿ ನಾವು ಬೆಳಿತೀವಿ, ಅದಕ್ಕಾಗಿ ಯಾವುದೇ ಕೆಮಿಕಲ್ ಹೊಡೆಯಂಗಿಲ್ಲ. ಬರೀ ಏನಪ್ಪ ಅಂತಂದ್ರೆ ಗೋಮೂತ್ರ, ಬೇವಿನ ಎಣ್ಣೆ ಇಂಥದ್ದು ಹೊಡೆದು ನಮ್ಮ ಮಠದ ಶಾಲೆಯ ಮಕ್ಕಳಿಗೆ ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾವೆ. ನಾನು ಅದಕ್ಕೊಂದು ಬೇರೆ ಪ್ಲಾಂಟೇಷನ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ. ನಾವು ಬರೀ ನೌಕರಿ ಮೇಲೆ ಡಿಪೆಂಡ್ ಆಗಿರಬಾರ್ದು, ನೀವು ಕೂಡ ಸಾವಯವ ಕೃಷಿ ಮಾಡಬೇಕನ್ನುವಂಥ ರೀತಿಯೊಳಗೆ ಮಾಡಕತ್ತೀವಿ. ಇನ್ನೂ ಸುಮಾರು ಗೋವುಗಳನ್ನು ಕಟ್ಟಿಕೊಂಡು ಅದಕ್ಕೆ ಒಳ್ಳೆ ರೀತಿಯಿಂದ ಮಾಡ್ಬೇಕಂತೀವಿ. ಆದ್ರೆ ಜನರಿಗೆ ಏನಾಗ್ಬಿಟ್ಟದ ಅಂದ್ರೆ ಒಂದು ಚಟ ಬಿದ್ದ್ಬಿಟ್ಟದ, DAP ಗೊಬ್ಬರ ಹಾಕ್ಲಿ ಅಂದ್ರೆ ಬೆಳೆಯಂಗಿಲ್ಲ ಅನ್ನುವಂಥದ್ದು ಒಂದು ಇದು ಬಂದ್ಬಿಟ್ಟದ್ರಿ. ಆದ್ರೆ ಭೂಮಿ ಒಳಗೆ ನಾವು ನೋಡಿದ್ರೆ ಎಷ್ಟು ಮಂದಿ ಗೊಬ್ಬರ ಚೆಲ್ತಾರೆ, ಈಗೆಲ್ಲ ಕೋಳಿ ಗದ್ದೆಗಳಂತೂ ನಾವು ನೋಡ್ತಿರ್ತೀವಿ, ಅಲ್ಲಿ ಸುಮಾರು ಒಂದ್ ಎಕರೆಕ್ಕೆ 4-5 ಚೀಲ ಗೊಬ್ಬರ ಹಾಕ್ತಾ ಇರ. ಹಾಗಾಗದ್ರಿಂದ ಏನಾಗ್ತಾರೆ, ಭೂಮಿ ಒಳಗಿರತಕ್ಕಂಥ ಫಲವತ್ತತೆ ಹೋಗಿಬಿಡ್ತದ. ಅದು ಅದಕ್ಕೆ ನಾವು ಹೇಳೋದು ಅಂತಂತಂದ್ರೆ, ಎಲ್ಲರೂ ಈ ವಿಷ ಪದಾರ್ಥವನ್ನ ಏನು ಕೆಮಿಕಲ್ಸ್ ಹಾಕೋದು ಬದಲು ನಾವು ಸಾವಯವ ಕೃಷಿನೇ ಮಾಡ್ಕೊಂತ ಹೋದ್ರೆ ಭೂಮಿಯೊಳಗೂ ಒಳ್ಳೆಯ ಒಂದು ಶಕ್ತಿ ಬರ್ತದೆ, ನಿಮಗೂ ಒಂದು ಆರೋಗ್ಯ ಒಳ್ಳೆಯದು. ಇವತ್ತು ನೋಡಿ ಎಷ್ಟು ಮಂದಿ ಪೇಷಂಟ್ಗಳು ನೋಡ್ರಿ, ಎಲ್ಲರೂ ಬರೀ ಸುಗಾರ BP ಇಂಥವು ಹೇಳ್ತಾರಂದ್ರೆ, ನಮ್ಗೆ ಉಣುವಂತ ಆಹಾರ ಅಂದ್ರೆ ವಿಷಮಯ ಆಗಿಬಿಟ್ಟದ, ಭೂಮಿನೇ ವಿಷಮಯ ಆಗಿಬಿಟ್ಟದ. ಅದಕ್ಕೆ ಆ ಭೂಮಿ ವಿಷಮಯ ಆಗಬಾರ್ದಂದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನೇ ಮಾಡಬೇಕು. ಅದರಿಂದನೇ ನಾವು ಮಾಡಿದ್ದಾದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತದೆ, ಎಲ್ಲಾ ರೀತಿನೂ ಬಹಳ ವೇಸ್ಟ್ ಮಾಡ್ತೀವಿ. ನಾವು ಒಂದು ಚೀಲ DAP ತರಬೇಕಾದ್ರೆ 1300-1200 ರೂಪಾಯಿ ತರ್ತೀವಿ ನಾವು. ಅದೇ ನಾವು ಕಸ ಕಡ್ಡಿಗಳನ್ನ, ಇವತ್ತು ಎಷ್ಟೋ ಕಸಗಳನ್ನ ನಾವು ವ್ಯಾಜ್ಯವಾಗಿ ಒಟ್ಟು ಸುಟ್ಟು ಬಿಡ್ತೀವಿ ಹೊಲದಾಗಿ. ನಾವೊಂದು ಗಟಾರ್ ತೆಗ್ ಮಾಡಿ ಅದರೊಳಗೆ ಹಾಕಿಬಿಟ್ರೆ ಮುಂದೆ ಮಳೆಗಾಲದಾಗ ಅದು ಒಳ್ಳೆ ಗೊಬ್ಬರ ಕೊಡ್ತದೆ ನಮಗೆ. ಅದಕ್ಕೆ ವಿಷ ಪದಾರ್ಥವನ್ನ ಉಣಬೇಡ್ರಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದ. ಯಾಕಂದ್ರೆ ಗೊಬ್ಬರವನ್ನ ನೀವು ಹಾಕಬೇಕಾಯ್ತು, ಹೆಂಡೆ ಗೊಬ್ಬರ ಹಾಕ್ರಿ. ಈ ಗೋಮಯ ಏನದಲ್ಲ ಈಗ ಕೃಷಿಯೊಳಗೆ, ಇದರ ಬಹಳ ದೊಡ್ಡ ಉತ್ಪನ್ನ ಆಗ್ತದೆ. ಮುಂದಿನ ದಿನ ಖರ್ಚೇ ಇರಂಗಿಲ್ಲ ಯಾವ್ದು ರೈತನಿಗೆ. ಹಾಂಗಾಗಿ ನೀವೇನಪ್ಪ ಅಂದ್ರೆ ಸಾವಯವ ಕೃಷಿ ಒಳಗನೆ ಹೆಚ್ಚಿನ ರೀತಿಯೊಳಗೆ ಎಲ್ಲಾ ರೈತರು ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಳ್ಳೇದು. ಆತ್ಮೀಯರೇ, ಇಲ್ಲಿ ತನಕ ತಾವು ಜೇಬರ್ಗಿ ತಾಲೂಕು ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾದಂತಹ ಷಟ್ಸ್ಥಲ ಬ್ರಹ್ಮಿ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಕೃಷಿ ಅನುಭವವನ್ನ ಇಲ್ಲಿ ತನಕ ತಾವು ಕೇಳ್ತಾ ಇದ್ರಿ. ಅವರ ಒಂದು ಕೃಷಿ ಅನುಭವ ಬಹಳ ದೊಡ್ಡದು. ಇಲ್ಲಿ ತನಕ ಏನು ಅವರು ತಮ್ಮ ಸ್ವಂತ ಕಾಯಕದಿಂದ ಕೃಷಿ ಮಾಡ್ತಾ ಇರುವಂತಹ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟು ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಮತ್ತ ಒಂದು ಕೃಷಿ ಬದುಕಿನೊಳಗೆ ಒಂದು ಬೆಳಕನ್ನ ಅವರು ಚೆಲ್ಲಿದ್ದಾರೆ. ಅವರ ನುಡಿಗಳು ತಮ್ಮ ಜೀವನಕ್ಕೆ ಪ್ರೇರಣೆ ಆಗ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಅವರ ಮಾರ್ಗದರ್ಶನದೊಳಗೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸುಸ್ಥಿರವಾದಂತಹ ಕೃಷಿ ಬದುಕನ್ನ ರೂಪಿಸಿಕೊಳ್ತೀರಿ ಅಂತ ಹೇಳಿ ಭಾವಿಸ್ತಾ, ಅಪ್ಪವರೇ ತಾವು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ದಯಮಾಡಿಸಿದ್ರಿ ಇವತ್ತು, ಅದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಎಲ್ಲ ಕೇಳುಗರ ಸೌಭಾಗ್ಯ. ತಮ್ಮ ಒಂದು ನುಡಿಗಳಿಂದ ನಾವು ಕೂಡ ಪ್ರೇರಿತರಾಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಎಲ್ಲ ರೈತರಿಗಾಗಿರ್ಬಹುದು ಅಥವಾ ಸಾರ್ವಜನಿಕರಿಗೆ ಬಿತ್ತರ ಮಾಡುವಂತಹ ಒಂದು ಅವಕಾಶವನ್ನ ತಾವು ನಮಗೆ ದಯಪಾಲಿಸಿದ್ರಿ, ಅದಕ್ಕಾಗಿ ತಮಗೆ ತುಂಬು ಹೃದಯ ಧನ್ಯವಾದಗಳು. ಶರಣು ಶರಣಾರ್ಥಿ. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಶಾಖಾಪುರದ ವಿಶ್ವಾರಾಧ್ಯ ತಪೋವನ ಮಠದ ಪೂಜ್ಯರಾದ ಷಟಸ್ಥಲ ಬ್ರಹ್ಮ ಡಾ ಸಿದ್ದರಾಮ ಶಿವಾಚಾರ್ಯ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ರಾಣಿ ಬಂಡಗಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ ಕೇಳೋಣ. ಮಾಳಪ್ಪ ತರಬೋದ ಕಂಟಾನ ಹೂವಾ. ಕನ್ನವ್ವ ಮಾಡಲ್ಲ ಹಡವವ್ವ ಮಾಡಪ್ಪ ಕರಬೋದು ಕೊಂಟ ನಗುವ ಹರಕೆ ಪಟ್ಟು ಕಳೆ ಬೆಳತಾಯವ್ವ ಮಾಡಪ್ಪ ತರಲ ಕಂಟ ನಗುವ